ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬಿ ದೇವಯ್ಯ ಪುಣ್ಯಸ್ಮರಣೆ. ಸುಳ್ಳು ಸುದ್ದಿಗಳನ್ನು ಹರಡುವವರ ವಿರುದ್ಧ ಕ್ರಮ, ದಕ್ಷಿಣ ಕನ್ನಡ ಪೊಲೀಸರಿಂದ ಎಚ್ಚರಿಕೆ. ಹಾಗೂ ಇಂದು ರಾತ್ರಿ ಖಗ್ರಾಸ ಚಂದ್ರಗ್ರಹಣ, ಚಂದ್ರನತ್ತ ವಿಜ್ಞಾನಾಸಕ್ತರ ಕುತೂಹಲ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಪುತ್ತಿಗೆ ರಘುರಾಮ ಹೊಳ್ಳ ಮತ್ತು ಸಂಗಡಿಗರಿಂದ ಪಂಚವಟಿ ಪ್ರಸಂಗದಿಂದ ಆಯ್ದ ಯಕ್ಷಗಾನದ ಹಾಡುಗಳನ್ನು ಕೇಳುವಿರಿ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಪಂಚವಟಿ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ, ಚೆಂಡೆ ಗೋಪಾಲನಾಯಕ್, ಮದ್ದಳೆ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ಶ್ರುತಿ ಉದಯ. ಕೇಳಿ ಪಂಚವಟಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಮುದದಿಂದ ನಿಲ್ಲ ಕೊಂಡಾಡುವೆನು ಪರ್ಣಶಾಲೆಯ ಮಾಯ ಮಾಡಿಕೊಂಡರು ಪರ್ಣಶಾಲೆಯ ರೂಢಿಪಾಲರು ಪಂಚವಟಿಯದ ಕಾಡಿನೊಳಗೆ ರೂಢಿಪಾಲರು ಪಂಚವಟಿಯದ ಕಾಡಿನೊಳಗೆ ವನದ ಫಲಗಳ ಕೊಯ್ದು ಲಕ್ಷ್ಮಣ ಶ್ರೀರಾಮ ರಾಮ ಈಗ ಬಂದವ ಆರೇಲೋ ಮನುಜ ರಾಘವ ಕನ್ನ

ವೇಣು ಊದಲು ಕೃಷ್ಣ ಪ್ರೀತಿ ರಾಗದಲ್ಲಿ. ಹಾಡಿದವರು ಎಸ್ ಜಾನಕಿ. ಈಗ ಕೇಳಿ ವಿದ್ಯಾಭೂಷಣ್ ಅವರು ಹಾಡಿದ ಭಕ್ತಿಗೀತೆ. ಬೇಗ ಬಾರೋ ನೀಲ ಮೇಘವರ್ಣ ಬೇಗ ಬಾರೋ ನೀಲ ಮೇಘ ವರ್ಣ, ಬಾರೋ ಬೇಗ ಬಾರೋ ಹೇಲಪುರದ ಚೆನ್ನ, ಬಾರೋ ಬೇಗ ಬಾರೋ ನೀಲ ಮೇಘ ವರ್ಣ, ಬಾರೋ ಬೇಗ ಬಾರೋ ಹೇಲಪುರದ ಚೆನ್ನ. ರಮಣ ಗೋವಿಂದ ಬೇಗ ಬಾರೋ, ಇಂದಿರೆ ರಮಣ ಗೋವಿಂದ ಬೇಗ ಬಾರೋ, ನಂದನ ಕಂದ ಮುಕುಂದ ಬೇಗ ಬಾರೋ, ಇಂದಿರೆ ರಮಣ ಗೋವಿಂದ ಬೇಗ ಬಾರೋ, ನಂದನ ಕಂದ ಮುಕುಂದ ಬಾರೋ ಬೇಗ ಬಾರೋ ನೀಲ ಮೇಘ ವರ್ಣ, ಬಾರೋ ಬೇಗ ಬಾರೋ ಹೇಲಪುರದ ಚೆನ್ನ. ಉದಾರ ಗಂಭೀರ ಬೇಗ ಬಾರೋ, ಧೀರ ಉದಾರ ಗಂಭೀರ ಬೇಗ ಬಾರೋ, ಬಾರ ಅಲಂಕಾರ ರಘುವೀರ ಬೇಗ ಬಾರೋ, ಬಾರ ಅಲಂಕಾರ ರಘುವೀರ ಬೇಗ ಬಾರೋ, ವೃದ್ಧ ಅನಿರುದ್ಧ ನಿರವದ್ಯ ಬೇಗ ಬಾರೋ, ವೃದ್ಧ ಅನಿರುದ್ಧ ನಿರವದ್ಯ ಬೇಗ ಬಾರೋ, ಹತ್ತ ನೇರಿದ್ದ ಸುಪ್ರಸಿದ್ಧ ಬೇಗ ಬಾರೋ, ಹತ್ತ ನೇರಿದ್ದ ಸುಪ್ರಸಿದ್ಧ ಬೇಗ ಬಾರೋ, ಬಾರೋ ಬೇಗ ಬಾರೋ ನೀರ ಚೆನ್ನ. ರಂಗ ಉತ್ತುಂಗ ನರಸಿಂಗ ಬೇಗ ಬಾರೋ, ರಂಗ ಉತ್ತುಂಗ ನರಸಿಂಗ ಬೇಗ ಬಾರೋ,